ಆಕಾಶವಾಣಿ ಮಂಗಳೂರು. ಮಾವ ಏನಿದೆಲ್ಲ? ಹಾ, ಇವೆಲ್ಲ ವರ್ಷಗಳಿಂದ ಹಾಗೆ ಬಿದ್ದಕೊಂಡಿದೆ, ಇದನ್ನೆಲ್ಲ ಎಸಿಬೇಕು. ಇದು ಕೂಡ ಅಜ್ಜನ ಹಳೆ ಪಾಸ್ಬುಕ್ ಮತ್ತು FD. ಅರೆ, ಇದು ಹೇಗೆ ಉಳ್ಕೊಂಡ್ಬಿಡ್ತು? ಹಣ ಹೋಯ್ತಾ? ಇಲ್ಲ ಇಲ್ಲ ಇಲ್ಲ ಇಲ್ಲ, ಪರಿಹಾರ ಇದೆ. ಬ್ಯಾಂಕ್ ಖಾತೆಯನ್ನು ಬಳಸದಲ್ಲಿ ಇರಬೇಕು, ಇಲ್ಲದಿದ್ರೆ ಖಾತೆ ಇನ್ಆಪರೇಟಿವ್ ಆಗುತ್ತೆ. ಹಾಗಾದಾಗ ಬ್ಯಾಂಕ್ ಅನ್ನು ಸಂಪರ್ಕಿಸಿ, ಖಾತೆಯನ್ನು ಸಕ್ರಿಯಗೊಳಿಸಿ ಮತ್ತು ನಿಮ್ಮ ಮೊತ್ತವನ್ನು ಬಡ್ಡಿಯೊಂದಿಗೆ ಕ್ಲೈಮ್ ಮಾಡಿ. ಅಜ್ಜ, ಇದು ಆರ್ಬಿಐ ಹೇಳುತ್ತಾ? ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದರೆ HIV ಏಡ್ಸ್ ಅರಿವಿನ ಮಾಸಾಚರಣೆ 2024 ಆಗಸ್ಟ್ 12 ಅಂತಾರಾಷ್ಟ್ರೀಯ ಯುವ ದಿನಾಚರಣೆ. ಈ ಪ್ರಯುಕ್ತ 2 ತಿಂಗಳ ಕಾಲ HIV ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಪ್ರತಿಯೊಬ್ಬರೂ HIV ಸೋಂಕು ಹರಡುವ ಬಗ್ಗೆ ತಿಳಿದುಕೊಳ್ಳಿ, ಸೋಂಕು ಹರಡದ ಹಾಗೆ ಜಾಗ್ರತೆ ವಹಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಸ್ವಚ್ಛವಾದ ನಂಬಿಕೆ ಎಂದೆಂದಿಗೂ ಜೀವನದಲ್ಲಿ ಮುಗುಳ್ನಗೆ ತುಂಬಿಸುತ್ತಾ ಯಾವಾಗಲೂ ನಿಮ್ಮ ಜೊತೆ ಬೆಂಬಲವಾಗಿ ನಿಲ್ಲುವ ನಿಮ್ಮ LIC ನಮ್ಮೆಲ್ಲರ LIC. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರ 68ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ಸ್ವಚ್ಛವಾದ ನಂಬಿಕೆ ಎಂದೆಂದಿಗೂ ಜೀವನದಲ್ಲಿ ಮುಗುಳ್ನಗೆ ತುಂಬಿಸುತ್ತಾ ಯಾವಾಗಲೂ ನಿಮ್ಮ ಜೊತೆ ಬೆಂಬಲವಾಗಿ ನಿಲ್ಲುವ ನಿಮ್ಮ LIC ನಮ್ಮೆಲ್ಲರ LIC. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರ 68ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ಈ ದಿನದ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸ್ವಚ್ಛವಾದ ನಂಬಿಕೆ ಎಂದೆಂದಿಗೂ ಜೀವನದಲ್ಲಿ ಮುಗುಳ್ನಗೆ ತುಂಬಿಸುತ್ತಾ ಯಾವಾಗಲೂ ನಿಮ್ಮ ಜೊತೆ ಬೆಂಬಲವಾಗಿ ನಿಲ್ಲುವ ನಿಮ್ಮ LIC ನಮ್ಮೆಲ್ಲರ LIC. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರ 68ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಶ್ರೀಕೃಷ್ಣ ಲೀಲೆ. ಭಗವತರು ಕಡತೋಕ ಮಂಜುನಾಥ ಭಾಗವತ. ಮದ್ದಳೆ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್. ಕೇಳಿ ಶ್ರೀಕೃಷ್ಣ ಲೀಲೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಸರಿ ಬರಲಿಲ್ಲ

ವಚನ ಕಳಕೊಂಡು ಬಳಿಕ ಕಳುಹಿಸಲಾಗದೆ ಒಲವ ಕಳುಹಿಸಲಾಗದೆ ಕಳುಹಿಸಲಾಗದೆ ನಿಲ್ಲದೆ ಬಗನಾಳ ಎಂದಳು ನಿಲ್ಲದೆ ಬಗನಾಳ ಎಂದಳು ಪತಿಗಲ್ಲವೇ ಬಿಡಿದು ಮುದ್ದಿಸಿದಳು ಪತಿಗಲ್ಲವೇ ಬಿಡಿದು ಮುದ್ದಿಸಿದಳು ನಿಲ್ಲದು ಮನವಲ್ಲಿ ಹೋಗದೆ ಪ್ರಾಣದಲ್ಲ ಕಳುಹಿಸಲಾಗದೆ ಕಳುಹಿಸಲಾಗದೆ ಕಳುಹಿಸಲಾಗದೆ ವಲ್ಲವ ಜರೆಗಳು ಬೆಸರ ಅಂತ ವರ ಜರ್ಮ ಸ್ಥಳದಿ ಲೀಲೆ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಕಡತೋಕ ಮಂಜುನಾಥ ಭಾಗವತ, ಮದ್ದಳೆ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್. ಯಕ್ಷಗಾನದ ಹಾಡುಗಳು ಪ್ರಸಾರವಾದವು. ಸ್ವಚ್ಛವಾದ ನಂಬಿಕೆ ಎಂದೆಂದಿಗೂ ಜೀವನದಲ್ಲಿ ಮುಗುಳ್ನಗೆ ತುಂಬಿಸುತ್ತ ಯಾವಾಗಲೂ ನಿಮ್ಮ ಜೊತೆ ಬೆಂಬಲವಾಗಿ ನಿಲ್ಲುವ ನಿಮ್ಮ ಎಲ್ಐಸಿ ನಮ್ಮೆಲ್ಲರ ಎಲ್ಐಸಿ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರ 68ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ಈಗ ಭಕ್ತಿಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ವಿದ್ಯಾಭೂಷಣ ಹಾಡಿರುವ ಸಾಂಪ್ರದಾಯಿಕ ರಚನೆ. ವಾಸುದೇವ ಜಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವಾಸುದೇವ ಜಯ ಗೋವಿಂದ ಗೋವಿಂದ ಹರಿ ಗೋವಿಂದ ಉಡುಪಿಯ ಕೃಷ್ಣ ಗೋವಿಂದ ಕೊಡವಿ ಗೊಡೆಯದೆ ಗೋವಿಂದ ಉಡುಪಿಯ ಕೃಷ್ಣ ಗೋವಿಂದ ಕೊಡವಿ ಗೊಡೆಯದೆ ಗೋವಿಂದ ಪಂಡರಿನಾಥ ಗೋವಿಂದ ಪಾಂಡುರಂಗ ವಿಠಲ ಗೋವಿಂದ ಪಂಡರಿನಾಥ ಗೋವಿಂದ ಪಾಂಡುರಂಗ ವಿಠಲ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವಾಸುದೇವ ಜಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ತಿರುಪತಿ ವೆಂಕಟ ಗೋವಿಂದ ಶ್ರೀರಂಗನಾಥ ಗೋವಿಂದ ತಿರುಪತಿ ವೆಂಕಟ ಗೋವಿಂದ ಶ್ರೀರಂಗನಾಥ ಗೋವಿಂದ ಕೃಷ್ಣ ಕೃಷ್ಣ ಜಯ ಗೋವಿಂದ ಅನಂತ ಶಯನ ಗೋವಿಂದ ಕೃಷ್ಣ ಕೃಷ್ಣ ಜಯ ಗೋವಿಂದ ಅನಂತ ಶಯನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವಾಸುದೇವ ಜಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಭಕ್ತವತ್ಸಲನೆ ಗೋವಿಂದ ಆಪದ್ಬಾಂಧವ ಗೋವಿಂದ ಭಕ್ತವತ್ಸಲನೆ ಗೋವಿಂದ ಆಪದ್ಬಾಂಧವ ಗೋವಿಂದ ಅನಾಥ ರಕ್ಷಕ ಗೋವಿಂದ ಪತಿತ ಪಾವನ ಗೋವಿಂದ ಅನಾಥ ರಕ್ಷಕ ಗೋವಿಂದ ಪತಿತ ಪಾವನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವಾಸುದೇವ ಜಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಜಗದುದ್ಧಾರಕ ಗೋವಿಂದ ವಿಶ್ವಕುಟುಂಬಿ ಗೋವಿಂದ ಜಗದುದ್ಧಾರಕ ಗೋವಿಂದ ವಿಶ್ವಕುಟುಂಬಿ ಗೋವಿಂದ ಇಂದಿರೆ ಮಂದಿರ ಗೋವಿಂದ ಸುಂದರ ಮೂರ್ತಿ ಗೋವಿಂದ ಇಂದಿರೆ ಮಂದಿರ ಗೋವಿಂದ ಸುಂದರ ಮೂರ್ತಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವಾಸುದೇವ ಜಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವಾಸುದೇವ ಜಯ ಗೋವಿಂದ ಸ್ವಚ್ಛವಾದ ನಂಬಿಕೆ ಎಂದೆಂದಿಗೂ ಜೀವನದಲ್ಲಿ ಮುಗುಳ್ನಗೆ ತುಂಬಿಸುತ್ತ ಯಾವಾಗಲೂ ನಿಮ್ಮ ಜೊತೆ ಬೆಂಬಲವಾಗಿ ನಿಲ್ಲುವ ನಿಮ್ಮ ಎಲ್ಐಸಿ ನಮ್ಮೆಲ್ಲರ ಎಲ್ಐಸಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರ 68ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ಈಗ ಕೇಳಿ ಗಣಪತಿ ಭಟ್ ಹಾಸನಗಿ ಹಾಡಿರುವ ಪುರಂದರದಾಸರ ರಚನೆ. ಮಾಡಿಕೊಯನ್ನ ಸ್ವಾಮಿ ದಾಸನ ಮಾಡಿಕೊಯನ್ನ ಸ್ವಾಮಿ ದಾಸನ ಮಾಡಿಕೊಯನ್ನ ಸ್ವಾಮಿ ದಾಸನ ಮಾಡಿಕೊಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ಸಾಸಿರ ನಾಮದ ವೆಂಕಟರಮಣ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೊಯನ್ನ ಸ್ವಾಮಿ ದಾಸನ ಮಾಡಿಕೊಯನ್ನ ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ದುರುಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಚರಣ ಸೇವೆ ಎನಗೆ ಕೊಡಿಸೋ ನಿನ್ನ ಅಭಯಕರ ಪುಷ್ಪವೆನ್ನ ಶಿರದಲ್ಲಿ ಮುಡಿಸೋ ದಾಸನ ಮಾಡಿಗೋ ಎನ್ನ ಸ್ವಾಮಿ ದಾಸನ ಮಾಡಿಗೋ ಎನ್ನ ಸ್ವಾಮಿ ದಾಸನ ಮಾಡಿಗೋ ಎನ್ನ ಭಕ್ತಿ ನಿನ್ನಲ್ಲಿ ಬೇಡಿ ನಾ ಅಡಿಗೆರಗುವೆನಯ್ಯ ಅನುದಿನ ಪಾಡಿ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾ ಅಡಿಗೆರಗುವೆನಯ್ಯ ಅನುದಿನ ಪಾಡಿ ಕಡೆಗಣ್ಣಲೇ ಕೆನ್ನ ನೋಡಿ ಬಿಡುವೆ ಕಡೆಗಣ್ಣಿಲೇ ಕೆನ್ನ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ ಕೊಡು ನಿನ್ನ ಧ್ಯಾನವ ಕೊಡು ನಿನ್ನ ಧ್ಯಾನವ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ ದಾಸನ ಮಾಡಿಗೋ ಎನ್ನ ಸ್ವಾಮಿ ದಾಸನ ಮಾಡಿಗೋ ಎನ್ನ ಮೊರೆ ಹೊಕ್ಕವರ ಕಾವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ಕವರ ಕಾವ ಬಿರುದು ಎನ್ನ ಮರೆಯದ ರಕ್ಷಣೆ ಮಾಡಯ್ಯ ಪೊರೆದು ದುರಿತಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಎನ್ನನು ಪೊರೆದು ದುರಿತಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಎನ್ನನು ಪೊರೆದು ದಾಸನ ಮಾಡಿಕು ಎನ್ನ ಸ್ವಾಮಿ ದಾಸನ ಮಾಡಿಕು ಎನ್ನ ಸಾಸಿರ ನಾಮದ ವೆಂಕಟರಮಣ ಸಾಸಿರ ನಾಮದ ಸಾಸಿರ ನಾಮದ ಸಾಸಿರ ನಾಮದ ಸಾಸಿರ ನಾಮದ ವೆಂಕಟರಮಣ ಸಾಸಿರ ನಾಮದ ವೆಂಕಟರಮಣ ಈಗ ಕೇಳಿ ಎಂ ಬಾಲಮುರಳಿ ಕೃಷ್ಣ ಹಾಡಿರುವ ಪುರಂದರದಾಸರ ರಚನೆ ಹರಿದಾಸರ ಸಂಗ ದೊರಕಿತು ಎನಗೀಗ ಇನ್ನೇ ನಿನ್ನೇನು ಹರಿದಾಸರ ಸಂಗ ದೊರಕಿತು ಎನಗೀಗ ಇನ್ನೇ ನಿನ್ನೇನು ವರಗುರು ಉಪದೇಶ ನೆರವಾಯಿತು ಎನಗೆ ಇನ್ನೇ ನಿನ್ನೇನು ವರಗುರು ಉಪದೇಶ ನೆರವಾಯಿತು ಎನಗೆ ಇನ್ನೇ ನಿನ್ನೇನು ಮಾಯದ ಸಂಸಾರ ಮಮಕಾರ ತಗ್ಗಿತು ಇನ್ನೇ ನಿನ್ನೇನು ಮಾಯದ ಸಂಸಾರ ಮಮಕಾರ ತಗ್ಗಿತು ಇನ್ನೇ ನಿನ್ನೇನು ತೋಯಜ ಕ್ಷಣ ನಾಮ ಜಿಹ್ವೆಯುಳು ನೆಲೆಸಿತು ಇನ್ನೇ ನಿನ್ನೇನು ತೋಯಜ ಕ್ಷಣ ನಾಮ ಜಿಹ್ವೆಯುಳು ನೆಲೆಸಿತು ಇನ್ನೇ ನಿನ್ನೇನು ಹರಿದಾಸರ ಸಂಗ ದೊರಕಿತು ಎನಗೀಗ ಇನ್ನೇ ನಿನ್ನೇನು ಹಲವು ದೈವಗಳೆಂಬ ಹಂಬಲ ಬಿಟ್ಟಿತು ಇನ್ನೇ ನಿನ್ನೇನು ಹಲವು ದೈವಗಳೆಂಬ ಹಂಬಲ ಬಿಟ್ಟಿತು ಎನ್ನೇ ನಿನ್ನೇನು ಜಲದ ನಾಭನ ಧ್ಯಾನ ಹೃದಯ ದೊಳ್ದುರಕೀತು ಇನ್ನೇ ನಿನ್ನೇನು ಜಲಜ ನಾಭನ ಧ್ಯಾನ ಹೃದಯ ದೊಳ್ದುರಕೀತು ಇನ್ನೇ ನಿನ್ನೇನು ತಂದೆ ತಾಯಿ ಮುಚ್ಚು ಕುಂದ ವರದನಾದ ಇನ್ನೇ ನಿನ್ನೇನು ತಂದೆ ತಾಯಿ ಮುಚ್ಚು ಕುಂದ ವರದನಾದ ಇನ್ನೇ ನಿನ್ನೇನು ಸಂದೇಹವಿಲ್ಲ ಮುಕುಂದ ದಯ ಮಾಡ್ದ ಇನ್ನೇ ನಿನ್ನೇನು ಸಂದೇಹವಿಲ್ಲ ಮುಕುಂದ ದಯ ಮಾಡ್ದ ಇನ್ನೇ ನಿನ್ನೇನು ಹರಿದಾಸರ ಸಂಗ ದೊರಕಿತು ಎನಗೀಗ ಇನ್ನೇ ನಿನ್ನೇನು ಏನೆಂದು ಹೇಳಲಿ ಆನಂದ ಸಂಭ್ರಮ ಇನ್ನೇ ನಿನ್ನೇನು ಏನೆಂದು ಹೇಳಲಿ ಆನಂದ ಸಂಭ್ರಮ ಇನ್ನೇ ನಿನ್ನೇನು ಆನಂದ ಗೋಪನ ಕಂದನ ಮಹಿಮೆಯು ಇನ್ನೇ ನಿನ್ನೇನು ಆನಂದ ಗೋಪನ ಕಂದನ ಮಹಿಮೆಯು ಇನ್ನೇ ನಿನ್ನೇನು ಎಲ್ಲ ವಂಶಗಳೆಲ್ಲ ಪಾವನ ಆದವು ಇನ್ನೇ ನಿನ್ನೇನು ಎನ್ನ ವಂಶಗಳೆಲ್ಲ ಪಾವನ ಆದವು ಇನ್ನೇ ನಿನ್ನೇನು ಚಿನ್ಮಯ ಪುರಂದರ ವಿಠಲಯ್ಯ ದೊರಕಿದ ಇನ್ನೇ ನಿನ್ನೇನು ಚಿನ್ಮಯ ಪುರಂದರ ವಿಠಲಯ್ಯ ದೊರಕಿದ ಇನ್ನೇ ನಿನ್ನೇನು ಸ್ವಚ್ಛವಾದ ನಂಬಿಕೆ ಎಂದೆಂದಿಗೂ ಜೀವನದಲ್ಲಿ ಮುಗುಳ್ನಗೆ ತುಂಬಿಸುರ ಯಾವಾಗಲೂ ನಿಮ್ಮ ಜೊತೆ ಬೆಂಬಲವಾಗಿ ನಿಲ್ಲುವ ನಿಮ್ಮ ಎಲ್ಐಸಿ ನಮ್ಮೆಲ್ಲರ ಎಲ್ಐಸಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರ 68ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ಈಗ ಕೇಳಿ ಎಂಎಸ್ ಶೀಲಾ ಹಾಡಿರುವ ಪುರಂದರದಾಸರ ರಚನೆ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು